ಕೃಷಿರಂಗದಲ್ಲಿ ಇನ್ನು ಮುಂದೆ ಜನಪದ ಸಂಗೀತ, ಮುಳುಬಾಗಿಲು ತಾಲೂಕು ಕವತನಹಳ್ಳಿಯ ಎಂ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಮಂದಾಲ ಮನೆಯಾಗಿ ರಂಬವಳೆ ಕರೆ, ಮಂದಾಲ ಮನೆಯಾಗಿ ರಂಬವಳೆ ಕರೆ ತನ್ನಿ, ಬಂದಿ ಬಂಗಾರದ ಚಲುವಿಯ ಸೋಬಾನವೇ, ಬಂದಿ ಬಂಗಾರದ ಚಲುವಿ ಜಯಮ್ಮ, ಮುಂಗಯ್ಯ ನಿಡಿದು ಕರೆತನ್ನಿ ವೇ, ಎಡಗಯ್ಯ ನೀಡಿದಾರೆ ಗಡಗಡನೆ ನಾಡು ಗ್ಯಾಳೆ, ಎಡಗಯ್ಯ ನೀಡಿದಾರೆ ಗಡಗಡನೆ ನಾಡು ಗ್ಯಾಳೆ, ಕೊಡದ ನೀರಾಗಿ ಬೆವತಾಳೆ ಸೋಬಾನವೇ, ಕೊಡದ ನೀರಾಗಿ ಬೆವತಾಳೆ ಮಾವನ ಮಗ, ದಡಿಯ ಸೇರಿ ಸೋದನರಾಯ ರಾಯ ನನ್ನ ಗಂಡನ ವಾರೆಯಲ್ಲಿ ಕುಂತುಕೊಂಡ, ರಾಯ ನನ್ನ ಗಂಡನ ವಾರೆಯಲ್ಲಿ ಕುಂತುಕೊಂಡ, ಮಾಲೆ ಮರಿಯಾಗೆ ಒಳ ಮಾತು ಸೋಬಾನವೇ, ಹಿರಿಯೋರ ಕಾಲದ ಹಳೆ ಚಿನ್ನ ಸತಿಯೋಳೆ, ಮುರಿಯನ್ನು ತೀಸಿ ನಿನಗಾಗಿ ಸೋಬಾನವೇ, ಅತ್ತೆಯ ಮನ ಮುಂದೆ ಹತ್ತೊಂದಿನ ಒಯ್ಯಾಲೆ, ಅತ್ತೆಯ ಮನೆ ಮುಂದೆ ಹತ್ತೊಂದಿನ ಒಯ್ಯಾಲೆ, ಮಿಣಿಯ ಹೊರ ದೂರ ಸೋಬಾನವೇ, ಹತ್ತು ತ ಮಿಣಿಯ ಹೊರದೂತ ಸೋತ್ತಲ ಸುತ್ತಲ ಗೆಣಿಯಂದೆರ್ನ ಕರೆದಾರೆ ಸೋಬಾನವೇ, ಸುತ್ತಲ ಗೆಣಿಯಂದ್ರನ ಕರೆದು ಕೇಳಾನೆ, ಅತ್ತೆಯ ಮಗಳಲ್ಲದೆ ಮತ್ತಾರಲ್ಲ ಸೋಬಾನವೇ, ಮಾವನ ಮನೆಯ ಮುಂದೆ ಹಾರೊನ್ನಿನ ಉಯ್ಯಾಲೆ, ಮಾವನ ಮನೆ ಮುಂದೆ ಹಾರೊನ್ನಿನ ಉಯ್ಯಾಲೆ, ಆಡುತ್ತ ಮಿಣಿಯ ದೂದೂತ ಸೋಬಾನವೇ, ಆಡುತ್ತ ಮಿಣಿಯ ಊದೂತ ತಿಮ್ಮಪ್ಪ, ಹೊಲದ ಗಿಣಿಯಂದಿರನ ಕರೆದಾರೆ ಸೋಬಾನವೇ, ಹೊಲದ ಗಿಣಿಯಂದಿರನ ಕರೆದು ಕೇಳ್ಯಾನೆ, ಮಾವನ ಮಗಳಲ್ಲದೆ ಪರರಲ್ಲ ಸೋಬಾನವೇ, ಕೊಟ್ಟ ಊರಿಂದ ಕೊಟ್ಟ ಮಗಳು ಬಂದು, ಸೊಸೆ ಬಂದು ಸೋಬಾನವೇ, ಎತ್ತಿನ ಮ್ಯಾಲೆ ಸೊಸೆ ಬಂದು ತೆಗಿಸ್ಯಾಳೆ, ಪುಟ್ಟ ರಾಜಣ್ಣ ನಿಂಬ ಕಣಜಾವ ಸೋಬಾನವೇ, ಹೋದ ಊರಿನಿಂದ ಹೋದ ಮಗಳು ಬಂದು, ಹೋದ ಊರಿನಿಂದ ಹೋದ ಆಸೆ ಬಂದು ಸೋಬನವೆ ಹೋರಿಯ ಮೇಲೆ ಸೊಸೆ ಬಂದು ತೆಗಿಸಳೆ ಬಾಲರಾಜನೆಂಬ ಕಣಜಾವ ಅಣ್ಣ ತಮ್ಮಂದ್ರಿಬ್ರು ಎಣ್ಣೆ ಯೋಗರ ಉಂಡು ಅಣ್ಣ ತಮ್ಮಂದ್ರಿಬ್ರು ಎಣ್ಣೆ ಯೋಗರ ಉಂಡು ಹೂವಿನ ಹಾರೆ ಹೆಗಲೇರಿ ಸೋಬನವೇ ಹೂವಿನ ಹಾರೆ ಹೆಗಲೇರಿ ತೆಗಿಸ್ಯಾರೆ ಬಾಲರಾಜನವೆಂಬ ಕಣಜಾವ ಪಟ್ಟೆ ಸಲಗಣ್ಣ ನಿಧಿ ವೈದು ಒಳಗಿರುವ ಹೆತ್ತಮ್ಮ ಗೋಧಿ ಹಳಕೊಳ್ಳೆ ಸೋಬನವೆ ಹತ್ತು ಕಂಡುಗ ಗೋಧಿ ಅದವೇನೋ ಮಗನೇ ಹತ್ತು ಕಂಡುಗ ಗೋಧಿ ಅದವೇನೋ ಮಗನೇ ಶೆಟ್ಟಿಯವರು ನಾವು ಧನಿಕರು ಶೆಟ್ಟರು ನಾವು ಧನಿಕರು ಮದುವೆಗೆ ಸುತ್ತೇಳು ಬಳಗ ಬರುತ್ತವೆ ಸೋಬನವೆ ಹೋರಿ ಮೇಲೆ ಬಂದವೆ ಆರುಕೊಂಡು ಗೋಧಿ ಹೋರಿ ಮೇಲೆ ಬಂದವೆ ಆರುಕೊಂಡು ಗೋಧಿ ಸಾಮ ಸಾಲಣ್ಣ ನಿಧಿ ಹೊಯ್ದು ಕೊಳ್ಳೆ ಸೋಬನವೇ ಆರು ಕಂಡುಗ ಗೋಧಿ ಸಾಲವು ನನ್ನ ಮಗನೇ ಆರು ಕಂಡುಗ ಗೋಧಿ ಸಾಲವು ನನ್ನ ಮಗನೇ ರಾಯರು ನಾವು ಧನಿಕರು ಸೋಬನವೇ ರಾಯರು ನಾವು ಧನಿಕರು ಮದುವೆಗೆ ದೂರಲ ಬಳಗ ಬರುತ್ತವೆ ಉಪ್ಪರಿಗೆ ಮುಂದೆ ಹರಡ್ಯಾವೆ ಆ ಹಕ್ಕಿ ಮುತ್ತೈದರು ಬಂದು ತುಳಸ್ಯಾರೆ ಸೋಬನವೆ ಆರು ಕಂಡುಗ ಅಕ್ಕಿ ಹಾಲಿಲೆ ಹರಲೊತ್ತಿ ಆರು ಕಂಡುಗ ಅಕ್ಕಿ ಹಾಲಿಲಿ ಹರಲೊತ್ತಿ ಆ ಊರಿಗೆ ಮುಂದೆ ಹರಡ್ಯಾವೆ ಹೋರಿಯ ಮ್ಯಾಲೆ ಬಂದವೆ ಆಕಿ ಹೋರಿಯ ಮ್ಯಾಲೆ ಬಂದವೆ ಆಕಿ ಸಾಮ ಸಾಲ ಗಣ್ಣ ನಿಧಿ ಹೊಯ್ದು ಸೋಬನವೆ ಸಾಮ ಸಾಲ ಗಣ್ಣ ನಿಧಿ ಹೊಯ್ದು ಒಳಗಿರುವ ತಾಯಮ್ಮ ಗೋಧಿ ಅಳಕೊಳ್ಳೆ ವರಹ ಕೊಟ್ಟು ಗೋವೆಗೆ ಕಳೆಯಿದೆ ಸೋಬನ ಬನ್ನಿ ಗೋವೆಯಿಂದೇಳು ತೋಲೆ ಬಂದು ಗೋವೆಯಿಂದೇಳು ತೋಲೆ ಬಂದು ಗೋವೆಯಿಂದೇಳು ತೊಲೆ ಬಂದು ಮಗಳಿಗೆ ಸೋಬನ ಬನ್ನಿರೆ ಸೋಬಂದ ಕಂದಯ್ಯ ಭ್ರಮೀಸನೆ ಸೋಬಂದ ಕಂದಯ್ಯ ಭ್ರಮೀಸನೆ ಆರು ವರಹಕ್ಕೆ ಅಯವಿಲ್ಲವೆಂದು ಸೋಬನ ಬನ್ನಿರೆ ಬೇರೊಂದು ಕಡೆಸ್ಯಾನೆ, ಬೇರೊಂದು ಅಂಕಣವ ಕಡೆಸ್ಯಾನೆ, ಹತ್ತು ಅವರ ಹಾಕೆ ಒಪ್ಪಿಲ್ಲವೆಂದು ಸೋಬನ ಮತ್ತೊಂದು ಅಂಕಣವ ಕಡೆಸ್ಯಾನೆ, ಮತ್ತೊಂದು ಅಂಕಣವ ಕಡೆಸ್ಯಾನೆ, ಕರವೇಣ ಸಗಣಿಯ ಕಿರುತಂಗಿರ್ತಕ್ಕೊಂಡು ಸೋಬನ ಬನೀರೆ, ನೆಲ ಮಾಳಿಗೆಯಾಗೆ ನೆಲ ಬಳಿದು, ನೆಲ ಮಾಳಿಗೆಯಾಗೆ ನೆಲ ಬಳಿದು, ನೆಲ ಮಾಳಿಗೆಯಾಗೆ ನೆಲ ಬಳಿದೇನಂದಾರೆ ಸೋಬನ ಬನೀರೆ, ನಲವತ್ತು ಧಾರೆ ನಗೋದಾವೆ, ನಲವತ್ತು ಧಾರೆ ನಗೋದಾವೆ, ಎತ್ತಿನ ಸಗಣಿ ಅವರಕ್ಕಂದ್ರು ತಕ್ಕೊಂಡು ಸೋಬನ ಬನ್ನೀರೆ, ಉಪ್ಪರಿಗೆಯೊಳಗೆ ನೆಲ ಬಳಿದು, ಉಪ್ಪರಿಗೆಯೊಳಗೆ ನೆಲ ಬಳಿದು, ಉಪ್ಪರಿಗೆಯೊಳಗೆ ನೆಲ ಬಳಿದೇನಂದಾರೆ ಸೋಬನ ಬನ್ನೀರೆ, ಇಪ್ಪತ್ತು ಧಾರೆ ನಗೋದಾವೆ, ಇಪ್ಪತ್ತು ಧಾರೆ ನಗೋದಾವೆ, ಕಲ್ಯಾಣದ ಮನೆಗೆ ಎಲ್ಲರೂ ಹೋಗೋಣ ಸೋಬನ ಬನ್ನೀರೆ, ಅಲ್ಲೇ ಗಂಗಮ್ಮ ಗವಾರಮ್ಮ, ಅಲ್ಲೇ ಗಂಗಮ್ಮ ಗವಾರಮ್ಮ, ಅಲ್ಲೇ ಗಂಗಮ್ಮ ಗೌರಮ್ಮ ಅವರಿಬ್ಬರು ಸೋಬನ ಬನ್ನೀರೆ, ಕಲ್ಯಾಣದ ಮನೆಗೆ ನಡೆದಾರು, ಕಲ್ಯಾಣದ ಮನೆಗೆ ನಡೆದಾರು, ಸೋಬಂದ ಮನೆಗೆ ನಾವು ಹೋಗೋಣ ಬನ್ನಿ ಸೋಬನ ಬನ್ನೀರೆ, ತಾಯಿ ಗಂಗಮ್ಮ ಗವಾರಮ್ಮ, ತಾಯಿ ಗಂಗಮ್ಮ ಗವಾರಮ್ಮ, ತಾಯಿ ಗಂಗಮ್ಮ ಗೌರಮ್ಮ ಅವರಿಬ್ಬರು ಸೋಬನ ಬನ್ನೀರೆ, ಸೋಬಂದ ಮನೆಗೆ ನಡೆದಾರು, ಸೋಬಂದ ಮನೆಗೆ ನಡೆದಾರು, ಸೋಬಂದ ಮನೆಗೆ ನಾವು ಹೋಗೋಣ ಬನ್ನಿ ಸೋಬನ ಬನ್ನೀರೆ, ನಾರಿ ಗಂಗಮ್ಮ ಗವಾರಮ್ಮ, ನಾರಿ ಗಂಗಮ್ಮ ಗವಾರಮ್ಮ, ನಾರಿ ಗಂಗಮ್ಮ ಗೌರಮ್ಮ ಅವರಿಬ್ಬರು ಸೋಬನ ಬನ್ನೀರೆ, ಸೋಬನದ ನುಡಿಯ ನುಡಿದಾರು, ಸೋಬನದ ನುಡಿಯ ನುಡಿದಾರು, ಹೆಜ್ಜವಿಲ್ಲದ ಮುತ್ತು ಗಿದ್ದನಕ್ಕೆ ತುಂಬಿಕೊಂಡು ಸೋಬನ ಬನ್ನೀರೆ, ಹೆಜ್ಜೆ ಕಾಲಿನ ಮಗನ ನಡೆಸೂತ, ಹೆಜ್ಜೆ ಕಾಲಿನ ಮಗನ ನಡೆಸೂತ, ಹೆಜ್ಜೆ ಕಾಲ ಮಗನ ನಡೆಸೂತ ಗೌರಮ್ಮ ಸೋಬನ ಬನ್ನೀರೆ, ಭದ್ರೆ ತುಂಬ್ಯಾಳೆ ಚವಕವ, ಭದ್ರೆ ತುಂಬ್ಯಾಳೆ ಚವಕವ, ಆಯವಿಲ್ಲದ ಮುತ್ತು ಮಾನಕ್ಕೆ ತುಂಬಿಕೊಂಡು ಸೋಬನ ಬನ್ನೀರೆ, ಮಾಗಾಯಿ ಮಗನ ನಡೆಸೂತ, ಮಾಗಾಯಿ ಮಗನ ನಡೆಸೂತ, ಮಾಗಾಯಿ ಮಗನ ನಡೆಸೂತ ಗೌರಮ್ಮ ಸೋಬನ ಬನ್ನೀರೆ, ನಾರಿ ತುಂಬಾಳೆ ಚವಕವ, ನಾರಿ ತುಂಬ್ಯಾಳೆ ಚವಕವ, ಅಂದವದು ಅಸೆ ಮುಂದಕ್ಕೆ ಬಿದ್ದೋವೆ ಸೋಬನ ಬನ್ನೀರೆ, ತೆಂಗು ನೂರದರ ಗೋನೆ ನೂರು, ತೆಂಗು ನೂರದರ ಗೋನೆ ನೂರು, ತೆಂಗು ನೂರದರ ಗೊನೆ ನೂರು ನಿಂದಸೆಯ ಸೋಬನ ಬನ್ನೀರೆ, ಕಂದಮ್ಮ ಜಾಣೆ ಬರೆದಾಳೆ, ಕಂದಮ್ಮ ಜಾಣೆ ಬರೆದಾಳೆ, ಕಡಲೆ ಕಳ ಅಸೆಯ ಕಡು ಜಾಣೆ ನೀ ಬರೆದು ಸೋಬನ ಬನ್ನೀರೆ, ಕಡಗೊಂದು ಕಾಳು ಬಿಡದಂಗೆ, ಕಡಗೊಂದು ಕಾಳು ಬಿಡದಂಗೆ, ಕಡಗೊಂದು ಕಾಳು ಬಿಡದಂಗೆ ಅಸೆ ಮೇಲೆ ಸೋಬನ ಬನ್ನೀರೆ, ಕಡಜಾಣವ್ರ ತಾಯಮ್ಮ ಬರೆದಾಳೆ, ಕಡಜಾಣವ್ರ ತಾಯಮ್ಮ ಬರೆದಾಳೆ, ಬುದ್ಧಿನ ಕಾಳು ಅಸ್ಯ ಬುದ್ಧಿವಂತೆ ಸೋಬನ ಬನ್ನೀರೆ, ಮಗಲ್ಗೊಂದು ಕಾಳು ಬಿಡದಂಗೆ, ಮಗಲ್ಗೊಂದು ಕಾಳು ಬಿಡದಂಗೆ, ಮಗಲ್ಗೊಂದು ಕಾಳು ಬಿಡದಂಗೆ ಅಸೆ ಮೇಲೆ ಸೋಬನ ಬನ್ನೀರೆ, ಬುದ್ಧಿವಂತೆ ಅವರ ತಾಯಮ್ಮಳು, ಬುದ್ಧಿವಂತೆ ಅವರ ತಾಯಮ್ಮಳು, ನೆಲ್ಲಕ್ಕಿ ಅಸೆಯ ಬಲ್ಲಮ್ಮ ನೀ ಬರೆಯೇ ಸೋಬನ ಬನ್ನೀರೆ, ಬೆಲ್ಲದ ಚುಗಳ ಕೋರೆದಂಗೆ, ಬೆಲ್ಲದ ಚುಗಳ ಕೋರೆದಂಗೆ, ಬೆಲ್ಲದ ಚುಗಳ ಕೊರೆದಂಗೆ ಅಸೆ ಮೇಲೆ ಸೋಬನ ಬನ್ನೀರೆ, ಮಲ್ಲಿಗೆ ಹೂನ್ಯಾರೆ ಬರದೋರು, ಮಲ್ಲಿ ಅಸಯ ಲೇಸಾಗಿ ಬರಿಯಮ್ಮ ಸೋಬನ ಬನ್ನಿರೆ ದಾಸವಾಳದ ಹೂವ ಕೋರೆ ದಂಗೆ ದಾಸವಾಳದ ಹೂವ ಕೋರೆ ದಂಗೆ ದಾಸವಾಳದ ಹೂವ ಕೊರೆದಂಗೆ ಅಸ ಮೇಲೆ ಸೋಬನ ಬನ್ನಿರೆ ಬಾಸಿಂಗ ನ್ಯಾರೆ ಬಾರೆ ದೋರು ಬಾಸಿಂಗ ನ್ಯಾರೆ ಬಾರೆ ದೋರು ಮಣೆ ಹಾಕಿ ನೀಲಮ್ಮ ಮುನಿಗಳ ಬರೆದವ್ರೆ ಸೋಬನ ಬನ್ನಿರೆ ಮಣೆ ಹಾಕಿ ಮುತ್ತು ರವಳೀಸೆ ಮಣೆ ಹಾಕಿ ಮುತ್ತು ರವಳೀಸೆ ಮಣೆ ಹಾಕಿ ಮುತ್ತು ರವಳಸೆ ನಾಲ್ಕು ಮೂಲೆ ಸೋಬನ ಬನ್ನಿರೆ.